और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे पहली वाली बात कहाँ, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ಬನ್ನಿ ರೈತ ಬಾಂಧವರೇ, ಈಗ ಕೇಳೋಣ ಸಾವಯವದಲ್ಲಿ ಸಿರಿಧಾನ್ಯಗಳ ಬೇಸಾಯ ಕ್ರಮ. ಈ ಕುರಿತು ಶ್ರೀಮತಿ ಎಂಪಿ ಸುಮಾ ವಿಜಯ್ ಹೆಚ್ ಅವರೊಡನೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೂವಿನ ಹಡಗಲಿಯ ಎಂಪಿ ಸುಮಾ ವಿಜಯ್ ಅವರು ನಮ್ಮೊಟ್ಟಿಗಿದ್ದಾರೆ. ಇವರ ಕುಟುಂಬ ಮೊದಲಿಂದಲೂ ಸಹಿತ ಕೃಷಿಯನ್ನು ಅವಲಂಬಿಸಿಕೊಂಡು ಬಂದಿದೆ, ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ, ರಂಗಭೂಮಿ ಕ್ಷೇತ್ರದಲ್ಲಿ, ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಈ ಭಾಗದಲ್ಲಿ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ದೊಡ್ಡ ಹೆಸರನ್ನು ಗಳಿಸಿರ್ತಕ್ಕಂಥ ಕುಟುಂಬ ಇದು. ಅಷ್ಟಾಗಿಯೂ ಸಹಿತ ಕೃಷಿಯನ್ನು ಇಂದು ಅವರು ಬಿಟ್ಟಿಲ್ಲ, ಕೃಷಿಯೊಟ್ಟಿಗೆ ಬದುಕನ್ನು ರೂಢಿಸಿಕೊಂಡು ಆ ಮೂಲಕ ಒಂದು ಆಹಾರ ಭದ್ರತೆ ಜೊತೆಗೆ ಸಿರಿಧಾನ್ಯಗಳನ್ನು ಬೆಳೆಯುತ್ತಾ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರೊಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಕೃಷಿಕರಿಗೆ ಸಾವಯವ ಕೃಷಿಯ ಒಂದು ತರಬೇತಿ ಮತ್ತು ಅನುಭವಗಳನ್ನು ಹಂಚಿಕೊಳ್ತಾ ಈ ಸಾವಯವ ಕೃಷಿಯಲ್ಲಿ ಅವರು ತೊಡಕೊಂಡಿದ್ದಾರೆ. ಇವತ್ತು ಅವರ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮ ಒಟ್ಟಿಗಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲ ಸಮಸ್ತ ರೈತ ಬಾಂಧವರಿಗೂ, ಎಂಪಿ ಸುಮಾ ವಿಜಯ್ ಅವರಿಂದ ನಮಸ್ಕಾರಗಳು. ಮೇಡಮ್, ನಮಗೆ ನಿಮ್ಮ ಕುಟುಂಬದ ಕೃಷಿ ಚಟುವಟಿಕೆಯ ಒಂದಿಷ್ಟು ಹಿನ್ನೆಲೆಯನ್ನು ಪರಿಚಯ ಮಾಡಿಕೊಡ್ರಿ. ನಿಮ್ಮ ಕುಟುಂಬ, ನಿಮ್ಮ ತಂದೆಯವರು ರಾಜಕೀಯ ಕ್ಷೇತ್ರದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅದು ಒಂದು ಕಡೆಗೆ ಅವರ ಹೆಸರು ಸಾಧನೆ ದೊಡ್ಡದಿದೆ, ಹಾಗೇ ಈ ಕೃಷಿ ನಿಮ್ಮ ಕುಟುಂಬದ ಮೂಲ ಒಂದು ಆದಾಯ ಕೇಂದ್ರ ಅಥವಾ ಅದನ್ನು ಅವಲಂಬಿಸಿಕೊಂಡೇ ಬಂದಿರತಕ್ಕಂಥದ್ದು, ಆ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ಕೊಡಿ. ನಾವು ವ್ಯವಸಾಯದಲ್ಲಿ ಅಂದ್ರೆ ನಾವು ರೈತರು ಮಕ್ಕಳು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಮ್ಮ ಪೂರ್ವಿಕರಿಂದನು ನಾವು ವ್ಯವಸಾಯ ಪದ್ಧತಿಯಲ್ಲಿ ಬೇರೆ ಬೇರೆ ತರ ವ್ಯವಸಾಯಗಳನ್ನ ಮಾಡ್ತಾ ಬಂದಿರುವಂತ ನಮ್ಮ ತಾತನವರೇ ಆಗಿರ್ಬೋದು, ನಮ್ಮ ಅಜ್ಜಿಯವರೇ ಆಗಿರ್ಬೋದು ಮತ್ತು ನಮ್ಮ ತಂದೆ ತಾಯಿಯವರೇ ಆಗಿರ್ಬೋದು. ಯಾಕಂದ್ರೆ ನಮ್ಮ ಎಂಪಿ ಪ್ರಕಾಶ್ ಅವರ ತಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂದಿದ್ರು, ಆದ್ರೆ ಅವರ ಅಣ್ಣವನವರು ಕೊಟ್ರಗೌಡ್ರ ಅಂತ ನಾವು ಮೊದಲು ಕಬ್ಬು ಬೆಳೀತಾ ಇದ್ವಿ ಹಗರಿಬೊಮ್ಮನಹಳ್ಳಿಯಲ್ಲಿ, ನಾರಾಯಣ ದೇವರ ಕೆರೆಯಿಂದ ಬಂದಂತ ನಾವೆಲ್ಲರೂ. ಆದ್ರೆ ತುಂಗಭದ್ರಾ ಡ್ಯಾಮ್ ಆದಾಗ ನಮಗೆ ವಲ್ವಾಪುರ ಮತ್ತು ಹಗರಿಬೊಮ್ಮನಹಳ್ಳಿಯಲ್ಲಿ ನಮಗೆ ಸರ್ಕಾರದಿಂದ ವ್ಯವಸಾಯ ಭೂಮಿಯನ್ನು ಕಲ್ಪಿಸಿಕೊಟ್ರು. ಅವಾಗಿಂದ ನಾವು ಅಲ್ಲಿ ಭತ್ತ ಮತ್ತು ಯಾಕಂದ್ರೆ ನಮ್ಮ ಹೊಲದ ಪಕ್ಕದಲ್ಲೇ ಹಗರಿ ಅಂತ ಹೊಳೆ ಹರಿತಾ ಇತ್ತು, ಅದರಿಂದ ನಾವು ಕಬ್ಬು ಮತ್ತು ಭತ್ತನ ಜಾಸ್ತಿ ಬೆಳೀತಾ ಇದ್ವಿ. ಈಗ ನಾನು ಮಾತಾಡ್ತಾ ಇರೋದು 60-70 ವರ್ಷದ ಹಿಂದ್ಗಡೆ. ಅವಾಗ ನಮ್ಗೆ ಈ ತರ ಗೊಬ್ಬರದ ಹಾವಳಿ ಇರಲಿಲ್ಲ, ಸರ್ಕಾರ ಗೊಬ್ಬರದ ಹಾವಳಿ ಇರಲಿಲ್ಲ, ಎಲ್ಲರೂ ಸಾವಯವ ಕೃಷಿಯಲ್ಲೇ ಜಾಸ್ತಿ ವ್ಯವಸಾಯ ಮಾಡ್ತಾ ಇದ್ರು. ಏನಂದ್ರೆ ನಮ್ದು ಸಗಣಿ ಗೊಬ್ಬರ ಆಗಿರ್ಬೋದು ಅಥವಾ ಕುರಿ ಗೊಬ್ಬರ ಆಗಿರ್ಬೋದು, ಎರೆಹುಳ ಗೊಬ್ಬರ ಆಗಿರ್ಬೋದು, ಆ ಪದ್ಧತಿನ ನಮ್ಮ ಪೂರ್ವಿಕರು ಅದನ್ನ ಅಳವಡಿಸ್ಕೊಂಡು ಭೂಮಿಯನ್ನು ಗಟ್ಟಿ ಮಾಡಿ ಒಳ್ಳೆ ಫಲವನ್ನು ಬೆಳೀತಾ ಇದ್ರು. ಆದ್ರೆ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತೀವಲ್ಲ, ಅದಾದ್ಮೇಲೆ ಇತ್ತೀಚೆಗೆ ನಮಗೆ ನಮ್ಮ ಜನಸಂಖ್ಯೆಗೆ ಹಸಿರು ಕ್ರಾಂತಿ ಬಂದಾಗಿಂದ ಜಾಸ್ತಿ ಬೆಳಿಬೇಕು, ಜಾಸ್ತಿ ಆಹಾರ ಧಾನ್ಯ ನಮ್ಮ ಎಷ್ಟು ಜನಕ್ಕೆ ಬೇಕಾಗ್ಬೋದು ಅದು ಶಾರ್ಟೇಜ್ ಆಗಿರೋದ್ರಿಂದ ಆ ಪದ್ಧತಿನ ನಾವು ಅಳವಡಿಸ್ಕೋಬೇಕಂತ ಎಲ್ಲರೂ ಸ್ವಲ್ಪ ಸರ್ಕಾರಿ ಗೊಬ್ಬರಗಳಿಗೆ ಹೋದ್ರು. ಆದ್ರೆ ಇತ್ತೀಚಿನ ಒಂದು 10 ವರ್ಷದಲ್ಲಿ ಮತ್ತೆ ಅದು ಮತ್ತು ನಾವು ಸಾವಯವ ಕೃಷಿ ಹತ್ರ ಸಾಗ್ಬೇಕು, ನಾವು ಈ ಎಸ್ಪೆಷಲಿ ನಮ್ಮ ಜನರೇಷನ್, ನಮ್ಮ ಹಿಂದ್ಗಡೆ ಜನರೇಷನ್, ಆ ಜನರೇಷನ್ ಈ ಭೂಮಿನ ತುಂಬಾ ಹಾಳು ಮಾಡಿಬಿಟ್ಟಿದೀವಿ ಅನ್ನೋದೊಂದು ಕಾನ್ಸೆಪ್ಟ್ ಎಲ್ಲರ ತಲೆಯಲ್ಲಿ ಬೆಳೆದಿದೆ. ನಾವು ತಿನ್ನೋ ಆಹಾರ ಆಗ್ಲಿ, ಕುಡಿಯೋ ನೀರಾಗ್ಲಿ, ಸೇವಿಸುವಂತ ಗಾಳಿ ಆಗ್ಲಿ ವಿಷಮಯ ಆಗ್ಬಿಟ್ಟಿದೆ. ಅದನ್ನ ನಾವು ಹೇಗೆ ತಡೆಗಟ್ಟಬೇಕು, ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಬಿಟ್ಟು ಕೊಟ್ಟು ಹೋಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಡೀ ಪ್ರಪಂಚದಲ್ಲಿ 10 ವರ್ಷದಿಂದ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಾವು ಅದನ್ನ ಯೋಚನೆ ಮಾಡಿದಾಗ ಈಗ ನಾವೇನೋ ಬದ್ಕೊಂಡ್ಬಿಟ್ವಿ, ಆದ್ರೆ ಮುಂದಿನ ಪೀಳಿಗೆಯವ್ರಿಗೆ ನಾವೇನಾದ್ರೂ ಉಳಿಸಿ ಹೋಗ್ಬೇಕು ಅಂತ ಅನ್ಕೊಂಡಾಗ ನಾವು ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ನಾವು ನಮ್ಮ ಫ್ಯಾಮಿಲಿಯಿಂದ, ಇದಕ್ಕಿಂತ ಮುಂಚೆ ನಮ್ಮ ತಾಯಿಯವರು 70s ಅಲ್ಲೇ ನಾವಿಲ್ಲೆಲ್ಲ ಹಗರಿಬೊಮ್ಮನಹಳ್ಳಿಯಲ್ಲಿ ಹೊಲ ಮುಂಚೆಯಿಂದನು ಇತ್ತು. ಆದ್ರೆ ನಮ್ಮ ತಂದೆಯವರು ಹಡಗಲಿಗೆ ಬಂದಾಗ ವಕೀಲಿ ವೃತ್ತಿಯನ್ನ ಆರಂಭಿಸಿದ್ರು, ಅದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ಬೆಳೀತಾ ಬಂದ್ರು. ಆಮೇಲೆ ನಮ್ಮ ತಾಯಿ ಅವರಿಗೆ ಕೃಷಿ ಬಗ್ಗೆ ತುಂಬಾ ಆಸಕ್ತಿ ಇತ್ತು. 70ರಲ್ಲಿ ನಾವು ಇಲ್ಲಿ ಒಂದಿಷ್ಟು ಹೊಲಗಳನ್ನ ತಗೊಂಡು ಆ ಹೊಲದಲ್ಲಿ ನಮ್ಮ ತಾಯಿಯವರು ಮಲ್ಲಿಗೆ ಬೆಳೆದಿದ್ದಾರೆ, ಹತ್ತಿ ಬೆಳೆದಿದ್ದಾರೆ, ತೆಂಗಿನ ಗಿಡಗಳು ಹಾಕಿದ್ವಿ. ಆಮೇಲೆ ಬೇರೆ ಬೇರೆ ಬೇರೆ ಬೇರೆ ವ್ಯವಸಾಯಗಳನ್ನ ಮಾಡ್ತಾ ಹೋದ್ವಿ. ಕರೆಕಡಲೆ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಆಮೇಲೆ ತರಕಾರಿಗಳಾಗಿರ್ಬೋದು. ಆಮೇಲೆ ಎಸ್ಪೆಷಲಿ ನಾವು ಹಡಗಲಿಯಲ್ಲಿ ನಾವು ಟೊಮೆಟೊ ಸೀಡ್ಸ್ ಫಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಹೊಲದಿಂದ. ಟೊಮೆಟೊ ಸೀಡ್ಸ್ ನಾವು ಮಾಡಿದ್ವಿ. ನಮ್ಮ ತಾಯಿಯವರ ಟೈಮಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ತೋಟದಲ್ಲೇ ಇರ್ತಿದ್ರು. ಅವಾಗ ನಾವು ಜೊತೆಗೆ ಬರ್ತಾ ಇದ್ವಿ. ನಾವು ಚಿಕ್ಕವರಿದ್ವಿ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಅದೇನೋ ಒಂದು ಹೊಸತನ. ಟೊಮೆಟೊದಲ್ಲಿ ಆಡೋದು, ಆಮೇಲೆ ಟೊಮೆಟೊ ತುಳಿದ್ಬಿಟ್ಟು ಆ ಸೀಡ್ಸ್ ಮಾಡೋದು, ಒಣಗಿಸೋದು, ಅವೆಲ್ಲ ನಾವು ಮುಂಚೆ ಸಣ್ಣವರಿದ್ದಾಗಿಂದ ನೋಡ್ಕೋತಾ ಬರ್ತಾ ಇದ್ವಿ. ಆದ್ರೆ 83ರಲ್ಲಿ ನಮ್ಮ ತಂದೆಯವ್ರ ಮಿನಿಸ್ಟರ್ ಆದ್ಮೇಲೆ ನಾವು ಅವ್ರ ಜೊತೆ ಬೆಂಗಳೂರು ಸೇರ್ಕೊಂಡು ಈ ಕಡೆ ಹಳ್ಳಿಯವರಲ್ಲ ಈ ಕಡೆ ಪಟ್ಟಣದವರಲ್ಲ ಅನ್ನತ್ತರ. ಬಟ್ ನಾವ್ ಎರಡೂ ಲೈಫ್ ನ ತುಂಬಾ ಎಂಜಾಯ್ ಮಾಡಿದೀವಿ. ಈಗ ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾದ್ಮೇಲೆ ನಾವು ನಮ್ಮ ಕೃಷಿ ಭೂಮಿಯನ್ನ ನಮ್ ತಂದೆಯವರು ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂತ ಬಂದ್ರು. ಇಲ್ಲಿನೂ ನಮ್ದೊಂದು 20-30 ಎಕರೆ ಭೂಮಿ ಇದೆ ಹಡಗಲಿಯಲ್ಲಿ. ಹಗರಿ ಬೊಮ್ಮನಹಳ್ಳಿಯಲ್ಲಿ ಮಾತ್ರ ನಮ್ದು ಒಂದು 40-50 ಎಕರೆ ಇದೆ. ಅದರಲ್ಲಿ ನಮ್ಮ ತಾಯಿಯವರು ಈಗ 20-25 ವರ್ಷದಿಂದ ಮುಂಚೆ ನಾವು ದಾಳಂಬ್ರಿನ ಜಾಸ್ತಿ ಬೆಳೆದ್ವಿ. ಒಂದು 15-20 ಎಕರೆ ದಾಳಂಬ್ರಿ ಹಾಕಿದ್ವಿ. ಅದು ಹಗರಿ ಬೊಮ್ಮನಹಳ್ಳಿ ತಾಲೂಕಲ್ಲೇ ಹಾರ್ಟಿಕಲ್ಚರು ಎಸ್ಪೆಷಲಿ ದಾಳಂಬ್ರಿ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಹೊಲದಿಂದ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ನೋಡ್ತಾ ಇದ್ವಿ ನಮ್ಮ ತಾಯಿಯವರು ಬೆಳೆದಿದ್ದ ದಾಳಂಬ್ರಿ ಕೂಡ ಒಂದು 750-800 ಗ್ರಾಂ ವರೆಗೂ ಒಂದೊಂದು ಹಣ್ಣು ಇರ್ತಿತ್ತು. ಅದನ್ನ ನೋಡಕ್ಕೆ ಅಷ್ಟು ಖುಷಿ ಅನಿಸ್ತಿತ್ತು. ಆ ದಾಳಂಬ್ರಿ ಜೊತೆಗೆ ಒಂದು 10 ಎಕರೆ ಮಾವು ಬೆಳೆದ್ವಿ. ಆಮೇಲೆ ಒಂದು 10 ಎಕರೆ ಅಂಜೂರನ್ನು ಬೆಳೆದ್ವಿ ನಾವಲ್ಲಿ. ಅದು ಬರ್ತಾ ಬರ್ತಾ ಅಲ್ಲಿ ನೀರ್ ಕಮ್ಮಿ ಆಗ್ತಾ ಬೇರೆ ಬೇರೆಯವರು ಎಲ್ಲ ಇದು ಮಾಡ್ಮೇಲೆ ಈಗ ನಮ್ಮಲ್ಲಿ ನೀರಿಲ್ಲ ಅಲ್ಲಿ. ಅದಕ್ಕಾಗಿ ಆ ಭೂಮಿನ ನಾವು ಸಾವಯವಾಗಿ ಕನ್ವರ್ಟ್ ಮಾಡಿಕೊಂಡು ಈಗ ಒಂದು 4 ವರ್ಷದಿಂದ ಒಂದು 20 ಎಕರೆ ಕೊರ್ಲೆ, ಆಮೇಲೆ ಒಂದು 10 ಎಕರೆ ಲೆಮನ್ ಗ್ರಾಸ್ ಆತರ ಎಲ್ಲ ಬೆಳೆದು ಅದರಿಂದ ಸಾವಯವ ಕೃಷಿ ಸ್ಟಾರ್ಟ್ ಮಾಡಿದೀವಿ. ಹಡಗಲಲ್ಲೂ ಕೂಡ ಈಗ 4-5 ವರ್ಷದಿಂದ ಇಲ್ಲಿರುವಂತ ಪ್ರಗತಿಪರ ರೈತರ ಜೊತೆಗೆ ಹೋರಾಟ ಮಾಡ್ತಾ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೋ ಎಲ್ಲಾನು ಮಾಡ್ಬೇಕಂತೆಲ್ಲ ನಾವು ಸಾವಯವ ಕೃಷಿಯತ್ತ ಸಾಗಿಸ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿ ಸಾವಯವ ಕೃಷಿ ಬಗ್ಗೆ ತಿಳ್ಕೊಂಡು ನಮ್ಮವರೆಗೂ ಟ್ರೈನಿಂಗ್ ಕೊಡಿಸಿ ಅದನ್ನ ಮುಂಚೂಣಿಯಲ್ಲಿ ಇಟ್ಟಿದ್ದೀವಿ. ಆದ್ರೂ ನಮಗೆ ಕೆಲವು ರೈತರಿಗೆ ಕೇಳ್ತಾರೆ, ಈಗ ನೀವೇನೋ ಹೊಟ್ಟೆ ತುಂಬಿದರು, ನೀವು ಅದ್ರ ಮೇಲೆ ವ್ಯವಸಾಯದ ಮೇಲೆ ಅವಲಂಬನೆ ಆಗಿಲ್ಲ, ನೀವು ಸಾವಯವ ಮಾಡ್ಬೋದು, ಆದ್ರೆ ನಾವು 5 ಎಕರೆ, 6 ಎಕರೆ, 1 ಎಕರೆ ಇರೋಂತಾರ ನಾವ್ ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಾರೆ. ಅದನ್ನ ನಾವು ಅವ್ರಿಗೆ ಸಮಜಾಯಿಸ್ಬೇಕು. ಯಾಕಂದ್ರೆ ಈಗ ನಾವು 40-50 ವರ್ಷದ ಹಿಂದೆ ಹೋದಾಗ ಯಾರು ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇರ್ಲಿಲ್ಲ. ಅವ್ರ ಹೆಂಗ್ ಜೀವನ ಮಾಡ್ತಿದ್ರು? ಆಮೇಲೆ ಅವಾಗೆಲ್ಲ ಕುಟುಂಬಗಳು ಒಟ್ಟಿಗೆ ಇರ್ತಿದ್ವು. ಈಗಿನ ತರ ನ್ಯೂಕ್ಲಿಯರ್ ಕುಟುಂಬ ಇರ್ಲಿಲ್ಲ. ಅವರೆಲ್ಲ ಹೇಗ್ ಮಾಡ್ತಾ ಇದ್ರು? ಸೊ ಆ ಪದ್ಧತಿನ ನಾವು ವಾಪಸ್ ತಗೊಂಬಂದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ನಮ್ಮ ನೀರು ಗಾಳಿ ಭೂಮಿ ಎಲ್ಲಾನು ಪವಿತ್ರವಾಗುತ್ತೆ ಅಂತ ಅದು ಒಂದು ಸ್ಲೋಗನ್ ಇಟ್ಕೊಂಡು ನಾವು ಹೋರಾಡ್ತಾ ಇದ್ದೇವೆ. ಕೆಲವರು ನಮ್ಮ ನಿಟ್ಟಿನಲ್ಲೇ ಅವರು ನಮ್ಮ ಜೊತೆ ಹೆಜ್ಜೆ ಹಾಕಿದರೆ ನಾವು ಅವ್ರ ಜೊತೆ ಹೆಜ್ಜೆ ಹಾಕಿದ್ವಿ. ಹಾಗಾಗಿ ಕೆಲವರು ನಮ್ಮ ಜೊತೆ ಈಗ್ಲೂ ಸಾವಯವ ಕೃಷಿ ಮಾಡ್ಕೋತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಕಂಪನಿಗಳ ಜೊತೆಗೆ ನಾವು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತಾರಲ್ಲ ಅಂತಾರನ್ನೆಲ್ಲ ಇಟ್ಕೊಂಡ್ಬಿಟ್ಟು ನಾವು ಒಂದು 4-5 ಎಕರೆ ತುಳಸಿ ಬೆಳೆದಿದೀವಿ, ಒಂದು 4 ಎಕರೆ ಪುದೀನ ಬೆಳೆದಿದೀವಿ, ಆಮೇಲೆ ಒಂದು 4 ಎಕರೆ ನಾವು ಇದನ್ನು ಹಾಕಿದ್ವಿ G9 ಅಂತ ಹೇಳಿ ಬಾಳೆ ಹಾಕಿದ್ವಿ. ಅದನ್ನು ಸಾವಯವ ಕೃಷಿಯಲ್ಲೇನೆ ಮಾಡಿದ್ವಿ. ಏನಂದ್ರೆ ಈಗ ನಮ್ಮ ಹಡಗಲಿಯಲ್ಲಿ ನಾವು ಈಗ ಒಂದು 10-15 ಎಕರೆನ ಯಾವಾಗ್ಲೂ ಕಬ್ಬು ಅದು ಹಾಕ್ಬಿಟ್ಟು ಅದನ್ನ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ವಿ. ಅದನ್ನೆಲ್ಲ ಸ್ಟಾಪ್ ಮಾಡಿ ಈಗ 4-5 ವರ್ಷ ನಾವು ಅದನ್ನ ಸಗಣಿ ಗೊಬ್ಬರ, ಎರೆಹುಳ ಗೊಬ್ಬರ ಆತರ ಗೊಬ್ಬರಗಳನ್ನ ಹಾಕಿ ಆ ಭೂಮಿನ ಫಲವತ್ ಮಾಡ್ಕೊಂಡಿದೀವಿ. ಈಗ ಮತ್ತು ನಾವು ಆ ಫಲವತ್ತಾದ ಭೂಮಿನ ವಾಪಸ್ ಮತ್ತು ಕಬ್ಬು ಬೆಳೆಯಕ್ ಸ್ಟಾರ್ಟ್ ಮಾಡಿದೀವಿ. ಇನ್ನು ಒಂದು 16 ಎಕರೆ ಭತ್ತ ಹಾಕೊಂಡಿದೀವಿ. ಯಾಕಂದ್ರೆ ನಮ್ಮಲ್ಲಿ ಹೂವಿನ ಹಡಗಲಲ್ಲಿ ನೀರ್ ಚೆನ್ನಾಗಿದೆ. ನಮ್ಮ ತಂದೆಯವರು ಇಲ್ಲಿ ಏತ ನೀರಾವರಿ ಮಾಡಿದಾಗಿಂದ ಇಲ್ಲಿ ಬಹಳ ಜನಕ್ಕೆ ಅನುಕೂಲ ಆಗಿದೆ. ಎಲ್ಲಾ ಊರಲ್ಲೂ ಕೆರೆಗಳು ತುಂಬಿದೆ. ಆಮೇಲೆ ಎಲ್ಲರೂ ಹೊಳೆ ಹತ್ರ ಇರೋದ್ರಿಂದ ಹೊಳೆಯಿಂದ ಪೈಪ್ ಲೈನ್ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ಬೋರ್ ಹಾಕ್ಸಿದ್ರು ನಮಗೆ ಒಳ್ಳೆ ನೀರ್ ಬೀಳ್ತದೆ. ಹಂಗಾಗಿ ನಮ್ಮ ಹಡಗಲಿ ತಾಲೂಕಲ್ಲಿ 1-2 ಲಕ್ಷದ ಎಕರೆ ಭೂಮಿಗಳು ಈಗ ನೀರಾವರಿ ಆಗಿರೋದ್ರಿಂದ ಇಲ್ಲಿ ರೈತರು ವರ್ಷಕ್ಕೆ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ 2 ಬೆಳೆಗಳಾದ್ರೂ ತಗೊಂತಾರೆ. ಬಟ್ ಬೇರೆ ಮಳೆ ಅವಲಂಬಿತ ಭೂಮಿಗಳು ಬೇಕಾದಷ್ಟಿದೆ. ಅವ್ರು ಅಂತವ್ರು ಮೆಕ್ಕೆಜೋಳ ಜಾಸ್ತಿ ಬೆಳೀತಾ ಇದಾರೆ. ಅದನ್ನೇ ನಾವು ಹೇಳ್ತಾ ಇದೀವಿ, ಯಾವಾಗ್ಲೂ ನೀವು ಮೆಕ್ಕೆಜೋಳ ಹಾಕೋಬೇಡಿ, ಏನಾದ್ರೂ ಚೇಂಜ್ ಮಾಡ್ಕೊಳ್ಳಿ. ಸಿರಿಧಾನ್ಯಗಳನ್ನ ಬೆಳ್ಕೊಳ್ಳಿ, ಸಜ್ಜೆ ಬೆಳ್ಕೊಳ್ಳಿ, ಕೊರ್ಲೆ ಬೆಳ್ಕೊಳ್ಳಿ, ಸಾಮೆ ಬೆಳ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಆದ್ರೆ ಕೆಲವ್ರು ಮಾಡ್ತಾ ಇದಾರೆ, ಕೆಲವ್ರು ಮಾಡ್ತಾ ಇಲ್ಲ. ಆದ್ರೆ ನಾವು ಈ ಲಾಸ್ಟ್ ವರ್ಷ ಅಂದ್ರೆ ಹೋದ ವರ್ಷ ನಾವು ಕೊರೋನಾಗಿನ ಮುಂಚೆ ಒಂದು 30 ಎಕರೆ ನಾವು ಸಿರಿಧಾನ್ಯ ಬೆಳೆದ್ವಿ. ಅದನ್ನ ಬೆಳೆದ್ವಿ, ನಮಗೆ ಕೊರೋನಾ ಬಂದಿದ್ರಿಂದ ಮಾರ್ಕೆಟ್ ಸಿಗ್ಲಿಲ್ಲ. ಆದ್ರೂ ನಾವು ಒಂದು 10 ತಿಂಗಳು ಅದನ್ನ ಸ್ಟಾಕ್ ಇಟ್ಕೊಂಡು ಯಾಕಂದ್ರೆ ಅದನ್ನ ಅಕ್ಕಿ ಮಾಡಿಸಿದಾಗ ಅಕ್ಕಿಗಳು ಕಷ್ಟ ಆಗುತ್ತೆ ಅದನ್ನ. ಅದಕ್ಕಾಗಿ ನಾವು ಹಾಗೇನೆ ಇಟ್ಕೊಂಡಿದ್ವಿ ಕೊರ್ಲೆನ. 10 ತಿಂಗಳಾದ್ಮೇಲೆ ಅದನ್ನ ಮಾರಿದ್ವಿ. ನಾವು ಅನ್ಕೊಂಡಷ್ಟು ಬೆಲೆ ಬರ್ದೇ ಇದ್ರು ಕೂಡ ನಮಗೇನು ಅದರಿಂದ ಲಾಸ್ ಆಗಿಲ್ಲ. ಯಾಕಂದ್ರೆ ನಾವು ಕೊರ್ಲೆಗೆ ನಾವೇನು ಜಾಸ್ತಿ ಹಾಕಬೇಕಾಗಿಲ್ಲ. ನಾವು ಮುಂಗಾರು ಮತ್ತು ಹಿಂಗಾರು ಮಳೆ ಮೇಲೆ ಅವಲಂಬಿತವಾಗಿ ಹೊರಭೂಮಿಯಲ್ಲೇನೆ ಅದನ್ನು ಬೆಳೆದಿದ್ವಿ. 30 ಎಕರೆ ಬೆಳೆದಿದ್ವಿ. ನಾವು ಈಗ ಏನ್ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಮುಂದಿನ ಪೀಳಿಗೆಗೆ ನಾವೇನು ಬಿಟ್ಟು ಹೋಗ್ತೀವಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ನಾವು ಎಲ್ಲರೂ ಹೇಳ್ತಾರೆ ಹೇಳೋದು ಈಸಿ ಮಾಡೋದು ಕಷ್ಟ ಅಂತ. ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ನಾವು ಎಲ್ಲ ರೈತರಿಗೆ ಕೇಳ್ಕೊಳ್ಳೋದೇನಂದ್ರೆ, ನೀವು 5 ಎಕರೆನೂ ಈಗ ಸಾವಯವ ಮಾಡಬೇಡಿ. 1 ಅಥವಾ 2 ಎಕರೆ ತಗೊಂಡು ಸಾವಯವ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ 2 ಎಕರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಅಥವಾ ಅದರಿಂದ ನಿಮಗೆ ಚೆನ್ನಾಗಿ ಆಗ್ತಾ ಇದೆ ಅಂದಾಗ ನೀವು ಬೇರೆ ಕನ್ವರ್ಟ್ ಮಾಡಿ. ನಾವು ಒಂದೇ ಸಲ ಎಲ್ಲಾನು ಮಾಡಬೇಕು ಅಂತ ಏನು ಹೇಳ್ತಾ ಇಲ್ಲ. ಇಡೀ ಜಗತ್ತಿನಲ್ಲೇ ನಡೀತಿರೋದೇ ಪರಿಸರ ಉಳಿಸ್ಬೇಕಂತ. ಯಾಕಂದ್ರೆ ನೋಡಿ, ಈ 2 ವರ್ಷದಿಂದ ನಮಗೆ ಡಿಸೆಂಬರ್ವರೆಗೂ ಮಳೆ ಬಂದಿದೆ. ಮುಂದಿನ ಕಾಲಮಾನದಲ್ಲೂ ಅದೇ ತರ ಮಳೆ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾವ್ ಯಾರು ರೈತರು ಏನೇ ಬೆಳೆ ನಾವೇನೋ ಒಂದ್ ನಂಬ್ಕೊಂಡು ಹಾಕೊಂಡಿರ್ತೀವಿ, ಆ ಬೆಳೆ ನಮ್ ಕೈಗೆ ಬರೋಷ್ಟೊತ್ತಿಗೆ ಮಳೆ ಬಂದಿರುತ್ತೆ, ಇಲ್ಲ ಮಳೆ ಹೋಗ್ಬಿಟ್ಟಿರುತ್ತೆ, ಇಲ್ಲದ್ರೆ ಮಾರ್ಕೆಟ್ ಇರೋದಿಲ್ಲ, ಇಲ್ಲದ್ರೆ ನಾವು ತಗೊಂಡು ಹೋಗಿದ್ದಕ್ಕೆ ಬೆಲೆ ಸಿಗೋಲ್ಲ. ಈಗ ಮೆಕ್ಕೆಜೋಳ ಹೋದ ವರ್ಷ 2000 ವರೆಗೂ ಹೋಗಿತ್ತು, ಈ ಸಲ 1400 ಕ್ರಾಸ್ ಆಗ್ತಾ ಇಲ್ಲ. ಯಾಕಂದ್ರೆ ಇಡೀ ದೇಶದಲ್ಲಿ ಮೆಕ್ಕೆಜೋಳ ಎಲ್ಲರೂ ಮೆಕ್ಕೆಜೋಳ ಹಾಕೊಂಡಿರೋದ್ರಿಂದ ನಮಗೆ ರೈಟ್ವೇ ಸಿಗ್ತಾ ಇಲ್ಲ. ಈ ಮುಂಚೆ ಎಲ್ಲ ಕೋಳಿ ಫಾರ್ಮ್ನರು ಮಡ್ರಾಸ್ಗೆ ಹೋಗ್ತಿತ್ತು ಎಲ್ಲ ಕಡೆ. ಈಗ ಬಿಹಾರಿಂದ ನಮಗೆ ಕರ್ನಾಟಕಕ್ಕೆ ಮತ್ತೆ ಆಂಧ್ರ ಪ್ರದೇಶಕ್ಕೆ ಮತ್ತೆ ಮದ್ರಾಸ್ಗೆ ಬಿಹಾರಿಂದ ಮಾಲ್ ಬರ್ತಿರೋದ್ರಿಂದ ನಾವು ಕರ್ನಾಟಕದವರು ಅದನ್ನೆಲ್ಲಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಸತತವಾಗಿ 1 ತಿಂಗಳಿಂದ ಟ್ರೈ ಮಾಡ್ತಾ ಇದೀವಿ. 1400 ಕ್ರಾಸೇ ಆಗ್ತಿಲ್ಲ ಮೆಕ್ಕೆಜೋಳ. ಹಂಗಾಗಿ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆಮೇಲೆ ಮುಂಚೆ ತರ ಮುಂಚೆ ನೋಡಿ, ಏರಿಯಾ ವೈಸ್ ಬೆಳೀತಾ ಇದ್ರು. ನಮ್ಮಲ್ಲಿ ಹಡಗಲಿಯಲ್ಲಿ ಹತ್ತಿ ಬೆಳೀತಾ ಇದ್ರು, ಮಲ್ಲಿಗೆ ಬೆಳೀತಾ ಇದ್ರು, ಈ ಮೆಕ್ಕೆಜೋಳ ಅವೆಲ್ಲ ಬಂದಿದ್ದು ಇತ್ತೀಚೆಗೆ. ಮುಂಚೆ ಎಲ್ಲ ಬೆಳೀತಿದ್ದೇ ನಾವು ಹತ್ತಿ ಮತ್ತೆ ಮಲ್ಲಿಗೆ ಹೂವು ಮತ್ತೆ ಕನಕಾಂಬರ ಬೆಳೀತಾ ಇದ್ರು, ಬೇರೆ ಬೇರೆ ತರ ಕೃಷಿಗಳಲ್ಲಿ ತೊಡಸ್ಕೊಂಡಿದ್ರು. ಆದ್ರೆ ಈಗ ನೀವು ಎಲ್ಲೇ ಹೋಗಿ ಕರ್ನಾಟಕದ ಯಾವ್ದೇ ಭಾಗಕ್ಕೆ ಹೋಗ್ರಿ, ಮೆಕ್ಕೆಜೋಳ ಬೆಳೀತಾರೆ, ಇಲ್ಲದ್ರೆ ಈಗೆಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಬಂದಿದೆ. ಮೆಣಸಿನ್ಕಾಯಿನೂ ತುಂಬಾನೇ ಔಷಧ ಹೊಡಿತಾರೆ, ಬಟ್ ಸಾವಯವದಲ್ಲೂ ಮೆಣಸಿನ್ಕಾಯಿ ಮಾಡ್ತಾ ಇದಾರೆ, ಚೆನ್ನಾಗೂ ಮಾಡಿದ್ದಾರೆ. ಕಬ್ಬನ್ನು ಸಾವಯವ ಮಾಡಿದ್ದಾರೆ, ಭತ್ತನ ಸಾವಯವಲ್ಲಿ ಮಾಡಿದ್ದಾರೆ. ಇಂಪಾಸಿಬಲ್ ಅಂತ ಯಾವ ವರ್ಡ್ ಇಲ್ಲ. ಕೃಷಿ ಕ್ಷೇತ್ರ ಅಂತಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಅಸಾಧ್ಯವಾದದ್ದೇನಿಲ್ಲ. ನಾವು ಅದನ್ನ ಸಾಧನೆ ಮಾಡಿ ತೋರಿಸಿದಾಗ ಅದನ್ನ ಸಾಧ್ಯ ಮಾಡಬಹುದು. ಆ ನಿಟ್ಟಿನಲ್ಲಿ ನಮ್ಮ ಹಡಲಿ ತಾಲೂಕಿನಲ್ಲಿ ಪ್ರಗತಿಪರ ರೈತರು ಈ ನಿಟ್ಟಿನಲ್ಲಿ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ಅವರಿಗೆ ನಾವು ಯಾವಾಗಲೂ ಬೆಂಬಲವಾಗಿರ್ತೀವಿ, ಅವರು ನಮ್ಮ ಜೊತೆ ಇರಲಿ ಅಂತ. ಎಲ್ಲ ಕೃಷಿಕರಲ್ಲಿ ಒಂದೇ ಮನವಿ, ಅದೊಂದು ಯೋಚನೆ ಮಾಡಿ, ನಮ್ದೇನ ಮುಗಿದೋಯ್ತು, ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅನ್ನೋದೊಂದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಮ್ಮ ಭೂಮಿನ ನಾವು ಕಾಪಾಡ್ಕೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿದಾಗ ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ, ರೈತ ಬಾಂಧವರಿಗೂ ಒಳ್ಳೇದಾಗುತ್ತೆ. ರೈತರು ಯಾವಾಗಲೂ ಬಿಸಿಲಲ್ಲಿ ಇದ್ಕೊಂಡು ಕಷ್ಟಪಡ್ತಾರೆ, ಅಂಥವ್ರಿಗೆ ಒಂದು ನೆರಳನ್ನು ನಾವು ಕಲ್ಸೋಣ ಅಂತ ಹೇಳಿ. ಮೇಡಮ್, ಹಾಗೆ ನೀವು ಸಾವಯವ ಕೃಷಿಯನ್ನು ಹೆಚ್ಚು ತೊಡಸ್ಕೊಂಡಿದ್ದೀರಿ ಕೃಷಿಯಲ್ಲಿ ಕೂಡ. ಈ ಹೇಗೆ ಆ ಸ್ಥಳೀಯ ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡ್ಕೊಳ್ತಿದ್ದೀರಿ, ಅದು ಜನಸಾಮಾನ್ಯರಿಗೆ ಆ ಬಗ್ಗೆ ಅರಿವು ಮೂಡಿಸೋದಕ್ಕೆ ನಾವೆಲ್ಲ ಏನೆಲ್ಲ ಪ್ರಯತ್ನ ಮಾಡಬಹುದು ಅಂತ? ನಾವು ಈಗ 4 ವರ್ಷದಿಂದ ನಾವು MP ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಅಂತ ಮಾಡ್ಕೊಂಡಾಗಿಂದ ನಾವು ಮೊದಲೇ ಎತ್ಕೊಂಡಿದ್ದೆ ರೈತರನ್ನ. ರೈತರಿಗೆ ಟ್ರೈನಿಂಗ್ ಕೊಡ್ಸೋದಾಗ್ಲಿ, ಬೇರೆ ಬೇರೆ ಕಡೆಯಿಂದ ಅವರಿಗೆ ಬಂದು ಪಂಚಗವ್ಯ ಮಾಡ್ಕೊಳ್ಳೋದಾಗ್ಲಿ, ಬೇರೆ ಬೇರೆ ತರ ಟ್ರೈನಿಂಗ್ ಕೊಡಿಸಿದ್ವಿ. ಅವ್ರನ್ನ ಬೇರೆ ಕಡೆ ಎಲ್ಲ ಕರ್ಕೊಂಡೋಗಿ ಸಾವಯವ ಕೃಷಿ ಮಾಡಿದಂತ ಕೆಲವು ಊರುಗಳಲ್ಲಿ ಅವ್ರನ್ನ ಕರ್ಕೊಂಡೋಗಿ ಹೇಗೆ ಅವರು ಅಳವಡಿಸ್ಕೊಂಡಿದ್ದಾರೆ, ಯಾವ ಟೆಕ್ನಿಕಲ್ ಪಾರ್ಟ್ ತಗೊಂಡು ಮಾಡಿದ್ದಾರೆ, ಆಮೇಲೆ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬಹುದು ನಮ್ಮ ರೈತರು ಅನ್ನೋದನ್ನು ಮಾಡಿಕೊಂಡು. ಹಾಗೆ ಗಣೇಶ್ ಅವರು ಈ ಟ್ರೈನಿಂಗ್ ಕೊಡೋಕಿಂತ ಮುಂಚೆಯಿಂದನೂ ಸಾವಯವ ಮಾಡ್ತಿದ್ರು. ಒಂದು 2-3 ಕಂಪನಿ ಜೊತೆ ಅವರು ಅವೆಲ್ಲ ಟೈಅಪ್ ಆಗಿದ್ರು. ಅವ್ರನ್ನೂ ಎಲ್ಲ ಕರ್ಕೊಂಬಂದು ನಮಗೆಲ್ಲ ಪರಿಚಯ ಮಾಡಿಸಿದ್ರು. ಅವರು ನಮ್ಗೆ ಹೇಳಿದ್ರು, ಅದೇ ಹೇಳಿದ್ನೆಲ್ಲ, ತುಳಸಿ ಆಗಿರ್ಬೋದು ಅಥವಾ ಮಿಂಟ್ ಆಗಿರ್ಬೋದು, ಈ G9 ಬಾಳೆ ಆಗಿರ್ಬೋದು, ಗೆಣಸಾಗಿರ್ಬೋದು, ಇವೆಲ್ಲ ಗೆಣಸು ಅವೆಲ್ಲ ಬೆಳೀತಾ ಇದ್ವಿ. ಬಟ್ ನಾವು ಇಂಥ ಕಂಪ್ನಿಯವರೇ ತಗೊಂತಾರೆ ಅನ್ನೋದು ಏನಿರಲಿಲ್ಲ. ಅವರು ಒಂದು ಫಿಕ್ಸ್ ರೇಟ್ ಮಾಡಿ ನಮ್ಮಲ್ಲಿ ಇಷ್ಟು ನಾವು ಇನ್ಫ್ಯಾಕ್ಟ್ ನಾವು ಆಗಲಕಾಯಿನೂ ಬೆಳೆದಿದ್ದೀವಿ. 4 ಎಕರೆ ಆಗಲಕಾಯಿ ಬೆಳೆದಿದ್ದೀವಿ. ಅದನ್ನ ಸ್ಲೈಸ್ ಮಾಡಿಸಿ ಒಣಗಿಸಿ ಅದೇನೋ ಚಿಪ್ಸ್ಗೋ ಅಥವಾ ಎದಕ್ಕೋ ತೊಗೊಂಡೋದ್ರು ಅದನ್ನು. ಆ ಥರದ್ದೆಲ್ಲ ಮಾಡಿದ್ದೀವಿ. ಆ ಥರ ಕಂಪ್ನಿಗಳು ಮುಂದೆ ಬಂದಾಗ ಅವರು ನಮಗೆ ಸಪೋರ್ಟಿವ್ ಆಗಿದ್ದು, ನಾವು ಅವ್ರಿಗೆ ಮಾಡಿದ್ದೀವಿ, ಕೆಲವು ಬೆಂಬಲ ಕೊಟ್ರು ಅವರು. ಆದರೆ ಅದರಿಂದ ನಾವು ಅಷ್ಟೊಂದು ಲಾಭ ಏನು ಪಡ್ಕೊಂಡಿಲ್ಲ. ಯಾಕಂದ್ರೆ ಅವರು ಹೇಳೋದನ್ನ ನೋಡಿ ನಾವು ಅಡಾಪ್ಟ್ ಮಾಡಿಕೊಂಡಾಗ, ಯಾಕಂದ್ರೆ ನಮ್ಗದು ಹೊಸದು. ಹಾಗಲಕಾಯಿ ಆಗಿರಲಿ, ಗೆಣಸಾಗಿರಲಿ ಅಥವಾ ತುಳಸಿ ಆಗಿರಲಿ, ಮಿಂಟ್ ಆಗಿರಲಿ, ನಮಗೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಬರುತ್ತೆ ಅನ್ನೋದು ಒಂದು ಯಾರಿಗೂ ಇಲ್ಲಿ ಹಡಗಲಿಯಲ್ಲಿ ಗೊತ್ತಿರಲಿಲ್ಲ, ಬೊಮ್ಮನಹಳ್ಳಿಯಲ್ಲೂ ಗೊತ್ತಿರಲಿಲ್ಲ. ಅದನ್ನು ನಾವು ಅಳವಡಿಸ್ಕೊಂಡಾಗ ಅವ್ರು ಹೇಳಿದ್ರೆ, ಇಲ್ಲ ನಿಮ್ಗೆ ಇಷ್ಟು ಬಂದ್ಬಿಡುತ್ತೆ 1 ಎಕರೆಗೆ ಅಂತ. ಬಟ್ ನಮ್ಗೆ ಅಷ್ಟು ಲಾಭ ಆಗಿಲ್ಲ, ಬಟ್ ಲಾಸ್ ಅಂತೂ ಆಗಿಲ್ಲ. ಬಟ್ ನಮಗೇನಂತಂದ್ರೆ, ಆ ತುಳಸಿ ಆಗಿರಲಿ ಅಥವಾ ಮಿಂಟ್ ಆಗಿರಲಿ, ಗೆಣಸಾಗಿರಲಿ, ಏನಿದೆ ಅಂತಂದ್ರೆ ನಮ್ಮ ಹೊಲದಲ್ಲಿ 4 ಎಕರೆ ಹಾಕಿದ್ರೆ ಕಂಟಿನ್ಯೂಸ್ ಅವ್ರಿಗೆ ಕೆಲಸ ಮಾಡೋರಿಗೆ ಕೂಲಿ ಕಾರ್ಮಿಕರಿಗೆ ಕೆಲಸ ಇರುತ್ತೆ. ಈಗ ನಾವು ಕಬ್ಬು ಹಾಕಿದ್ರೆ ಭತ್ತ ಹಾಕಿದ್ರೆ ಕೂಲಿ ಕಾರ್ಮಿಕರಿಗೆ ಅಷ್ಟೊಂದು ಕೆಲಸ ಇರಲ್ಲ. ಈ ತರ ಬೆಳೆಗಳಿಂದ 4-5 ತಿಂಗಳಿಗೆ 3-3 ತಿಂಗಳಿಗೆ ಬರೋಂತ ಬೆಳೆಗಳಿಂದ ಕೂಲಿ ಕಾರ್ಮಿಕರಿಗೆ ಸತತವಾಗಿ ವರ್ಷಗಟ್ಟಲೆ ಕೆಲಸ ಇರುತ್ತೆ. ಅದು ಒಂದು ಪ್ಲಸ್ ಪಾಯಿಂಟ್. ಆ ತರ ಬೆಳೆಗಳು ನಾವು ಬೆಳೆದಾಗ ಕೂಡ ಈವನ್ ಸಿರಿಧಾನ್ಯಗಳು ಆಗಿರ್ಬೋದು ಅವೆಲ್ಲ 4-5 ತಿಂಗಳು ಬೆಳೆಗಳು. ಸೊ ಹಂಗಾಗಿ ಕೂಲಿ ಕಾರ್ಮಿಕರಿಗೂ ಅನುಕೂಲ ಆಗುತ್ತೆ. ಅದು ಒಂದು ನಮ್ಮ ತಾಲೂಕಿನಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ನಮಗೆ. ಹಾಗಾಗಿ ನಾವು ಎನ್ಕರೇಜ್ ಮಾಡಿದ್ವಿ. ಬಿಗಿನಿಂಗ್ ಅಲ್ಲಿ ನಮಗೆ ಒಂದು 40-50 ಜನ ರೈತರು ಬಂದು ಸಪೋರ್ಟ್ ಮಾಡಿದ್ರು. ನಾವು ಟ್ರೈ ಮಾಡ್ತೀವಿ ಈ ತರದ್ವೆಲ್ಲ ಹೊಸ ಹೊಸ ಪ್ರಗತಿಪರ ರೈತರು ಆಗ್ತೀವಿ ಅಂತ ಎಲ್ಲ. ಕೆಲವರು ಅದನ್ನ ಅಳವಡಿಸ್ಕೊಂಡಿದ್ದಾರೆ ಕೂಡ, ಎಲ್ಲರೂ ಅಲ್ಲ, ಸ್ವಲ್ಪ ಜನ ಆದ್ರೂ ಅಳವಡಿಸ್ಕೊಂಡಿದ್ದಾರೆ. ನಾವು ಎಲ್ಲಾರನೂ ಒಪ್ಸೋದು ಕಷ್ಟ, ಯಾಕಂದ್ರೆ 100% ನಾವು ಮಾಡ್ತೀವಿ ಅನ್ನೋದು ಕಷ್ಟ, ಯಾಕಂದ್ರೆ ಅವ್ರ ದುಡ್ದರಿಗೆ ಗೊತ್ತಾಗುತ್ತೆ ಅದು. ಬಟ್ ನಮ್ಗೆಲ್ಲರಿಗೂ ಮುಂಚೆಯಿಂದಾನೆ ಅದು ಕೃಷಿ ಬಗ್ಗೆ ಇಂಟ್ರೆಸ್ಟ್. ಒಂದ್ ಕಡೆ ಕೃಷಿಕ ಕುಟುಂಬದ ಯುವಕರೇ, ಕೆಲವರಿಗೆ ಮಾತ್ರ ಆಸಕ್ತಿ ಇರ್ತದೆ, ಕೆಲವರಿಗೆ ಅದರಿಂದ ವಿಮುಖರಾಗುವಂತ ಸಂಖ್ಯೆ ಜಾಸ್ತಿ ಇದೆ. ಆ ಥರದವ್ರಿಗೆ ನಾವು ಮೋಟಿವೇಟ್ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಭೂಮಿ ಇರುತ್ತೆ ಅವ್ರಿಗೆ, ಎಲ್ಲ ಇರುತ್ತೆ, ಆದ್ರೆ ಅವರು ಅದರಿಂದ ಹೊರ ಹೋಗುವ ಸಾಧ್ಯತೆಗಳೇ ಹೆಚ್ಚಿರ್ತವೆ. ಇಲ್ಲ, ಅದು ಏನಾಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಕೂಡ, ಈಗ ನಮ್ ಜನರೇಷನ್ ತಗೊಳ್ಳಿ, ನಮ್ಗಿನ ಮುಂಚೆ ಜನರೇಷನ್ ತಗೊಳ್ಳಿ, ಬರ್ತಾ ಬರ್ತಾ ಕೃಷಿ ಪದ್ಧತಿ ಬಹಳ ಕಠಿಣ ಆಗ್ತಾ ಇದೆ. ಅದರಿಂದ ಏನೋ ಜೀವನ ಮಾಡ್ಬೇಕಪ್ಪ, ನಮ್ದು ಹೊಲ ಐತಪ್ಪ, ಪೂರ್ವಿಕರದ ಐತಪ್ಪ, ಅದು ಒಂದೈತಿ ಹೊರತು ಮಕ್ಕಳನ್ನ ಓದಿಸ್ಬೇಕು, ಓದಿ ಅವ್ರೊಂದು ಸೆಟ್ಲ್ ಆಗ್ಬೇಕು ಲೈಫಲ್ಲಿ, ನಮ್ಮಂಗೆ ಅವರು ಸ್ಟ್ರಗಲ್ ಮಾಡೋದು ಬೇಡ ಅಂತ ನಮ್ಮ ಮನಸ್ಸಲ್ಲೇ ಬಂದ್ಬಿಟ್ಟಿದೆ ಅದು. ಹಾಗಾಗಿ ನಾವು ಮಕ್ಕಳನ್ನ ಓದಕ್ಕೆ ಬಿಡ್ತಿದ್ದೀವಿ, ನೀವು ಓದ್ರಿ, ಸೆಟ್ಲ್ ಆಗ್ರಿ, ಎಲ್ಲಾದರೂ ಕೆಲಸ ತಗೊಳ್ಳಿ, ಈ ಭೂಮಿನೇ ನಂಬ್ಕೊಂಡ್ರೆ ಏನಾಗಲ್ಲ ಅಂತಂದೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ 2-3 ವರ್ಷದಿಂದ ಓದಿದ್ದವ್ರು ಕೂಡ, ಅವರು ಇಂಜಿನಿಯರ್ಸ್ ಮಾಡಿದವ್ರು, ಡಾಕ್ಟರ್ಸ್ ಮಾಡಿದವ್ರು, ಬಿ ಎ ಮಾಡಿದವರು, ಬೇರೆ ಕಡೆ ಹೋಗಿ 10-15 ಸಾವಿರಕ್ಕೆ ದುಡಿಯೋಕಿನ ನಮ್ಮ ಹೊಲದಲ್ಲೇ ನಾವ್ ಯಾಕೆ ದುಡಿಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ವಾಪಸ್ ತರ್ತಾ ಇದ್ದಾರೆ. ಕೆಲವರು ಬಂದಿದ್ದಾರೆ. ಈಗ ಬರೀ ಕೃಷಿ ಅಂತಂದ್ರೆ ಕೃಷಿ ಜೊತೆಗೆ ಹೈನುಗಾರಿಕೆನು ಮಾಡ್ಬೋದು, ಕುರಿಗಳು ಸಾಗಾಣಿಕೆ ಮಾಡ್ತಾ ಇದಾರೆ, ಆಮೇಲೆ ಇದು ಕೋಳಿ ಫಾರ್ಮ್ ಮಾಡಿಸ್ತಾ ಇದಾರೆ, ಆಮೇಲೆ ಬೇರೆ ಬೇರೆ ಬೇರೆ ಬೇರೆ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈಗ ಎಷ್ಟೋ ಕಡೆ ಕೆಲವರೆಲ್ಲ ಯುವಕರೇನೆ ರೈತರು ಇದ್ರಲ್ಲಿನೇ ಅವ್ರ ಜಾಗ ತಗೊಂಡು ಲೀಸ್ ತಗೊಂಡು ಅಲ್ಲಿ ಕುರಿಗಳನ್ನ ಸಾಕ್ತಾ ಇದಾರೆ, ಆಡುಗಳನ್ನ ಸಾಕ್ತಾ ಇದಾರೆ, ಮತ್ತೆ ಕೋಳಿಗಳನ್ನ ಸಾಕ್ತಾ ಇದಾರೆ, ಆಮೇಲೆ ಹಸುಗಳನ್ನ ಸಾಕ್ಬಿಟ್ಟು ಹಸುಗಳಿಂದ ಬಂದಂತ ಹಾಲಿಂದ ಅದರಿಂದ ಏನಾರು ಪ್ರೊಡಕ್ಟ್ ಮಾಡ್ಬೋದು, ಅದರಲ್ಲೂ ಓದ್ಕೊಂಡು ಬಂದು ಸಬ್ಸಿಡಿ ಎಲ್ಲ ತಗೊಂಡು ಬೇರೆ ಬೇರೆ ಲೋನ್ ಎಲ್ಲ ಅಪ್ಲೈ ಮಾಡಿ ಅದನ್ನೆಲ್ಲ ಮಾಡ್ತಾ ಇದಾರೆ. ಅದು ಇನ್ನೂ ಜಾಸ್ತಿ ಆಗ್ಬೇಕು ಅಂತ ನಮ್ಮ ಆಸೆ, ಅದು ಮುಂದಿನ ದಿನಮಾನಗಳಲ್ಲಿ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಯಾಕಂದ್ರೆ ಎಲ್ಲ ಏನೇ ರೆವಲ್ಯೂಷನ್ ಆದ್ರೂ ಅದು 1-2 ವರ್ಷದಲ್ಲಿ ಆಗಂತದಲ್ಲ, ಅದು ಲಾಂಗ್ ಟರ್ಮ್ ಇರುತ್ತೆ. ಈ ತರ ಯಂಗ್ಸ್ಟರ್ಸ್ ಓದ್ದವರು ಬಂದು ನಮ್ಮ ಹಳ್ಳಿಗಳಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿರೋಂಥ ರೈತರ ಮಕ್ಕಳಿಗೂ ಒಂದು ಆಶಾಕಿರಣ ಇದ್ದಂಗೆ ಇರ್ತಾರೆ ಅವರು. ಹೌದಪ್ಪ, ಇವರು ಎಲ್ಲ ಓದ್ಕೊಂಡು ಸಿಟಿಯಿಂದ ಬಂದು ಇದು ಮಾಡ್ತಾರೆ, ನಾವು ರೈತರ ಮಕ್ಕಳಾಗಿ ನಾವ್ಯಾಕೆ ಇದು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಯೋಚನೆ ಅವರ ತಲೆಯಲ್ಲಿ ಬಂದಾಗ ಡೆಫಿನೆಟ್ ಆಗಿ ರೈತರ ಮಕ್ಕಳು ಕೂಡ ತಮ್ಮ ಅಟ್ಲೀಸ್ಟ್ 2 ಎಕರೆ ಭೂಮಿನೂ ತಾವು ಸಾವಯವ ಮಾಡಿಕೊಂಡು ಅಥವಾ ಕೃಷಿ ಭೂಮಿಯನ್ನು ಕನ್ವರ್ಟ್ ಮಾಡಿಕೊಂಡು ದುಡಿಯ ಒಂದು ಅನುಕೂಲ ಅಂತೂ ಆಗ್ಬೋದು ಅಂತ ನಮ್ಮ ಎಲ್ಲ ಆಸೆಗಳು. ಒಳ್ಳೇದು ಮೇಡಮ್. ನಮ್ಮ ಈ ಆಕಾಶವಾಣಿ ಹೊಸಪೇಟೆಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ MP ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ವತಿಯಿಂದ ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಒಂದಿಷ್ಟು ಉತ್ತೇಜನ ನೀಡುವ ಹಾಗೆ ತರಬೇತಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಮತ್ತು ಬಹಳ ಮುಖ್ಯವಾಗಿ ಪ್ರಾದೇಶಿಕವಾಗಿ ಬೆಳೆಗಳನ್ನು ಭಿನ್ನ ಭಿನ್ನವಾಗಿ ಬೆಳೆಗಳನ್ನು ಬೆಳೆಯುವುದರಿಂದ ಅದು ಪರಿಸರಕ್ಕೂ ಪೂರಕ, ರೈತರಿಗೂ ಸಹಿತ ಒಂದು ಆರ್ಥಿಕತೆ ಮತ್ತು ಕೃಷಿ ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಾವು ರೈತರಾಗಿ ಮುಂದುವರೆಯೋಣ, ನಮ್ಮ ಮಕ್ಕಳವ್ರು ರೈತರು ಮಾಡೋಣ ಅಂತ ಹೇಳ್ತಾ ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಸ್ಲೋಗನ್ ಇದೆ. ಯಾವಾಗಲೂ ರೈತರಿಗೆ ಅನುಕೂಲ ಆಗಲಿ, ರೈತರಿಗೆ ಒಳ್ಳೇದಾಗಲಿ. ನಮಸ್ಕಾರ. ಓಕೆ, ಧನ್ಯವಾದ. ಇದುವರೆಗೆ ಸಾವಯವದಲ್ಲಿ ಸಿರಿಧಾನ್ಯಗಳ ಬೇಸಾಯ ಕ್ರಮ ಈ ಕುರಿತು ಶ್ರೀಮತಿ MP ಸುಮಾ ವಿಜಯ್ ಹೆಚ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಡಾಕ್ಟ್ರೆ, ನಮ್ಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ TB ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? TB ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ TB ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳೋಣ ಬರಗು ಈ ಕೃಷಿ ಕುರಿತು ರೈತರಿಗೆ ಸಲಹೆಗಳನ್ನು.

ಸರಿ ಸರಿ ದ ಪ ಮ ಪ ದ ನಿ ಸರಿ ಗ ರಿ ಸರಿ ಸರಿ ಸರಿ ದ ಪ ಮ ಪ ದ ನಿ ಸರಿ ಸ ಸರಿ ಸ ಸರಿ ಸರಿ ದ ಪ ಮ ಪ ದ ನಿ ಸರಿ ಸರಿ ದ ಪ ಸ ನಿ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನಿ ಸ ಸರಿ ಗ ಮ ಪ ದ ನಿ ಸ ಸ ಮಣ್ಣಿಂದ ಕಾಯ ಮಣ್ಣಿಂದ ಈಗ ಕೇಳೋಣ ಮತ್ತೊಂದು ಕೃಷಿ ಗೀತೆಯನ್ನ. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ